ಮಣಪ್ಪುರಂ ಗೋಲ್ಡ್ ಲೋನ್. ನೀವು ಎಷ್ಟು ದಿನ ನಮ್ಮ ಹತ್ರ ನಿಮ್ಮ ಬಂಗಾರ ಇಟ್ಟಿರೋ ಅದಕ್ಕೆ ಮಾತ್ರ ಬಡ್ಡಿ ವಿಧಿಸುತ್ತೇವೆ. ಕಾಲ್ 1-800-420-2233. ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಕಡೂರು ತಾಲೂಕು ಆಸಂದಿಯ ಶ್ರೀ ಗೋವಿಂದಪ್ಪ ಮತ್ತು ತಂಡದವರಿಂದ ಭಜನೆ ಪದಗಳು. ಜಗದಾಂಬಾ